ಸನ್ವೃತ್ತಿ ಸಂಪನ್ನೆ ಶ್ರೀ ವಿಜಯೇ, ಸನ್ವೃತ್ತಿ ಸಂಪನ್ನೆ ಶ್ರೀ ವಿಜಯೇ. ಕರುನಾಡು ಕನ್ನೆ ಭಾರತೀಯ ಕನ್ನೆ, ಕರುನಾಡು ಕನ್ನೆ ಭಾರತೀಯ ಕನ್ನೆ, ಶರಣಂಬೆ ಶರಣಂಬೆ ಓ ತಾಯೇ, ನೀನೆಲ್ಲ ಸಿರಿಯೇ ಮೈ ಬಂಡಿರುವೆಯ, ನೀನೆಲ್ಲ ಚಲವಿನ ಸಿರಿ ಮುಡಿಯೇ, ನೀನೆಲ್ಲ ಚಲವಿನ ಸಿರಿ ಮುಡಿಯೇ. ಕಾಶ್ಮೀರವೇಕೆ ಮಲೆನಾಡು ಸಾಕೆ, ಕಾಶ್ಮೀರವೇಕೆ ಮಲೆನಾಡು ಸಾಕೆ, ಕಾಶಿ ರಾಮೇಶ್ವರದ ಪುಣ್ಯಮಯೇ, ಕಾಶಿ ರಾಮೇಶ್ವರದ ಪುಣ್ಯಮಯೇ, ಚಾಮುಂಡಿ ಚಲವೇ ಹಂಪೆಯವಲ.